ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಯದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ನಿರ್ವಹಣೆ, ಈ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ, ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಹಣ್ಣಿನ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ನಿವಾರಣೆ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಅನಿಲ್ ಕುಮಾರ್ ಅವರೇ. ನಮಸ್ತೆ ಸರ್. ನಾವು ವಿವಿಧ ರೀತಿಯ ಹಣ್ಣಿನ ಬೆಳೆಗಳನ್ನು ಬೆಳಿತೀವಿ. ಆ ಹಣ್ಣಿನ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಆ ಪೋಷಕಾಂಶಗಳ ಮಟ್ಟ ಮತ್ತು ಪ್ರಮಾಣ ಸರಿಯಾಗಿಲ್ಲ ಅಂತ ಅಂದರೆ ಕೊರತೆ ಲಕ್ಷಣಗಳನ್ನು ನಾವು ಕಾಣ್ತೇವೆ. ಇದರಿಂದ ಆ ಹಣ್ಣಿನ ಒಂದು ಗುಣಮಟ್ಟ, ಇಳುವರಿ ಕೂಡ ಕಡಿಮೆ ಆಗುತ್ತೆ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಾ. ಹೌದು. ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಮುಖ್ಯವಾಗಿ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಈ ಪೋಷಕಾಂಶ ಕೊರತೆಗಳ ಲಕ್ಷಣಗಳು ಹೇಗೆ ಗೋಚರಿಸ್ತವೆ, ಅವುಗಳನ್ನು ನಾವು ಹೇಗೆ ನಿವಾರಿಸ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ಸಸ್ಯ ಪೋಷಕಾಂಶಗಳು ಅಂದ್ರೇನು, ಇವುಗಳ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ. ಈಗ ಸಸ್ಯ ಪೋಷಕಾಂಶಗಳು ಅಂದರೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಗಿಡ ತನ್ನ ಹುಟ್ಟಿನಿಂದ ಹಿಡಿದು ಕೊನೆ ಇಳುವರಿ ತನಕ ಪೂರ್ತಿ ಪ್ರಮಾಣದಲ್ಲಿ ಅದರದ ಲೈಫ್ ಸೈಕಲ್ ಕಂಪ್ಲೀಟ್ ಮಾಡಬೇಕಾದ್ರೆ 17 ಪೋಷಕಾಂಶಗಳು ಅಗತ್ಯ ಇರ್ತದೆ. ಅದರಲ್ಲಿ ಯಾವುದಾದ್ರೂ ಒಂದು ಪೋಷಕಾಂಶಗಳ ಕೊರತೆ ಆದರೆ ಗಿಡದ ಇಳುವರಿ ಕುಂಠಿತ ಆಗ್ಬೋದು, ಅಥವಾ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ಬೋದು, ಅಥವಾ ಸುಮಾರು ಅದರಿಂದ ಬೆಳವಣಿಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನೆಲ್ಲನೂ ತೋರಿಸಿ ಅದರಿಂದ ರೈತರಿಗೆ ನಷ್ಟವಾಗ್ತದೆ. ಅದರಲ್ಲಿ ಪೋಷಕಾಂಶಗಳು ಯಾವೆಲ್ಲ ಇದಾವೆ ಅಂತ ಹೇಳಿದ್ರೆ, ಮೊದಲಿಗೆ ನಾವು ನೈಸರ್ಗಿಕವಾಗಿ ದೊರೆಯುವಂಥ ಪೋಷಕಾಂಶಗಳನ್ನ ನಾವು ನೈಸರ್ಗಿಕವಾಗಿ ಸಿಗ್ತದೆ, ಅದು ರೈತರಿಗೆ ಒಂದು ವರದಾನ. ಅದರಲ್ಲಿ ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ ಅಂದರೆ CHO ಅಂತ ಏನು ಹೇಳ್ತೀವಿ, ಅದು ನಮಗೆ ಗಾಳಿ ರೂಪದಲ್ಲಿ ಆಗ್ಬೋದು ಅಥವಾ ನೀರಿನ ಮುಖಾಂತರ ಗಿಡಕ್ಕೆ ಸಿಗ್ತಾ ಇರ್ತದೆ. ಸರಿ. ಸೊ ಅದಾದ ನಂತರ ಪ್ರಧಾನ ಪೋಷಕಾಂಶಗಳು 6 ಇರ್ತವೆ. ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್, ಸುಣ್ಣ, ಮೆಗ್ನೇಷಿಯಂ, ಗಂಧಕ. ಸೊ ಇದು ಪ್ರಧಾನ ಪೋಷಕಾಂಶಗಳು ಯಾಕಪ್ಪ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಸಸ್ಯದ ಬೆಳವಣಿಗೆಯಲ್ಲಿ ಮತ್ತು ಇಳುವರಿ ಪಡೆಯುವಲ್ಲಿ ಪ್ರಧಾನವಾಗಿ ಪಾತ್ರವನ್ನು ವಹಿಸ್ತವೆ. ಸೊ ಇದು ಅದಕ್ಕಾಗಿ ನಾವು ಪ್ರಧಾನ ಪೋಷಕಾಂಶಗಳು ಅಂತ ಹೇಳಿ ನಾವು ಕೊಡ್ತೇವೆ. ಸೊ ಇವು ಪ್ರಮುಖ ಪಾತ್ರ ವಹಿಸ್ತದೆ. ಅದೇ ರೀತಿ ಲಘು ಪೋಷಕಾಂಶಗಳು, ಲಘು ಪೋಷಕಾಂಶಗಳು ನಮಗೆ ಒಂದು 8 ಇರ್ತವೆ. ಅದರಲ್ಲಿ ಸತುವು, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್, ಬೋರಾನ್, ಮಾಲಿಬ್ಡಿನಮ್, ನಿಕಲ್ ಮತ್ತು ಕ್ಲೋರಿನ್. ಇವು ಲಘು ಪೋಷಕಾಂಶಗಳು, ಅಂದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕಾಗ್ತದೆ ಒಂದು ಯಾವುದೇ ಒಂದು ಗಿಡಗಳಿಗೆ. ಮುಖ್ಯವಾಗಿ ಈಗ ಹಣ್ಣಿನ ಬೆಳೆಗಳಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ಕೊರತೆ ಆದರೆ ಕೂಡ ನಮಗೆ ಹಣ್ಣಿನ ಇಳುವರಿ ಬರೋದಿಲ್ಲ, ಇಲ್ಲ ಅಂತ ಹೇಳಿದ್ರೆ ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತದೆ. ಇಲ್ಲ ಅಂದರೆ ಹೂವು ಬಿಟ್ಟು ಹಣ್ಣು ಉದುರೋಗುವಂಥದ್ದು ಅಂದರೆ ಯಾವುದಾದ್ರು ಒಂದು ಕೊರತೆ ಆದರೆ ಸೊ ಅದರಲ್ಲಿ ನಮಗೆ ನಷ್ಟ ಅನುಭವಿಸ್ತೀವಿ. ಸೊ ಇದು ಈ ರೀತಿ ಇರೋದ್ರಿಂದ ನಮಗೆ ಒಂದೊಂದಾಗಿ ನಾವು ನೋಡ್ಕೋಬಹುದು. ಈಗ ಬಾಳೆಯಲ್ಲಿ ಹೇಳ್ತಾ ಇದ್ರಿ, ಬಾಳೆಯಲ್ಲಿ ಸಾರಜನಕ ಯಾವ ರೀತಿ ಕೊರತೆ ಆದ್ರೆ ಯಾವ ರೀತಿ ಕಂಡುಬರ್ತದೆ ಅಂತೇಳಿ. ಈಗ ಬಾಳೆಯಲ್ಲಿ ಸಾರಜನಕ ಮತ್ತೆ ರಂಜಕ ಪೊಟ್ಯಾಶ್ ಏನಾದರೂ ಕಡಿಮೆ ಆದಲ್ಲಿ ನಮಗೆ ಮೂರು ನಾವು ರೈತರು ಕೊಡ್ತಾ ಇರ್ತೇವೆ, ಅಂದ್ರೆ ಯಾವುದೋ ಒಂದು ಸಾವಯವ ರೂಪದಲ್ಲಿ ಆಗ್ಬೋದು ಅಥವಾ ರಾಸಾಯನಿಕ ಗ್ರೂಪ್ಗಳಲ್ಲಿ ನಾವು ಕೊಡ್ತಾ ಇರ್ತೇವೆ. ಈಗ ಸಾರಜನಕ ಕೊರತೆ ಆದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಎಲೆಗಳು ಕಡಿಮೆ ಅಂದ್ರೆ ಮಾಮೂಲಿ ಸೈಜ್ಗಿನ್ನ ಸಣ್ಣದಾಗಿ ಇರ್ತದೆ. ಅದೇ ರೀತಿ ರಂಜಕ ಕೊರತೆ ಆದರೆ ಬೇರಿನ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಪೊಟ್ಯಾಶ್ ಏನಾದರೂ ಕೊರತೆ ಆಗಿಬಿಟ್ರೆ ಅಂದರೆ ಪೊಟ್ಯಾಶ್ ಬಾಳೆಗಂತೂ ಭಾಳ ಮುಖ್ಯ, ಈ ರಂಜಕ ಮತ್ತು ಸಾರಜನಕಕ್ಕಿಂತ ಅತಿ ಹೆಚ್ಚು ಅಂದರೆ ದುಪ್ಪಟ್ಟು ಬೇಕಾಗ್ತದೆ ಪೊಟ್ಯಾಶು. ಯಾಕೆಂದ್ರೆ ಸಾಕಷ್ಟು ಇಳುವರಿಯನ್ನು ನಾವು ತೆಗೆದುಕೊಳ್ಳೋಣ, ಇಳುವರಿಯನ್ನು ತಕ್ಕೊಂತೀವಿ. ಹಂಗಾಗಿ ಇದರಲ್ಲಿ ಏನಾದರೂ ಕುಂಠಿತ ಆದರೆ ಇಳುವರಿಯನ್ನು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗ್ಬಿಡ್ತದೆ. ಈಗ ಸಾರಜನಕವನ್ನು ಗುರುತಿಸೋದು ಯಾವ ರೀತಿ ಅಂತ ಹೇಳಿದ್ರೆ, ಮೊದಲಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಎಲೆಯನ್ನ ಚಿಕ್ಕದಾಗಿದ್ರೆ ಗುರುತಿಸಬಹುದು ಅಂತ ಹೇಳ್ಬಿಟ್ಟು. ಬಟ್ ರೈತರು ನಾವು ಯಾವ್ದಾದ್ರು ಒಂದು ತೋಟದಲ್ಲಿ ಹೋದಾಗ ಗಮನಿಸಬೇಕಾಗಿರುವಂತದ್ದು ಹಳದಿ ಅಂದ್ರೆ ಎಲೆಗಳು ಏನಾದರೂ ಬಣ್ಣದಲ್ಲಿ ಬದಲಾವಣೆ ಆಗಿದೆಯಾ, ಅದು ಪ್ರಮುಖ ಪಾತ್ರ. ನಮಗೆ ಹಚ್ಚ ಹಸಿರು ಯಾವುದೇ ಒಂದು ತೋಟ ಆಗ್ಬೋದು, ಹಚ್ಚ ಹಸಿರು ಇತ್ತು ಅಂತ ಹೇಳಿದ್ರೆ ಅದು ಆರೋಗ್ಯವಾಗಿರುತ್ತದೆ ಅಂತೇಳಿ. ಅದರಲ್ಲಿ ಏನಾದರೂ ಬಣ್ಣ ಬದಲಾವಣೆ ಆಗಿ ಅಥವಾ ತಿಳಿ ಹಳದಿ ಬಣ್ಣ ಆಗ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಬೇರೆ ಬಣ್ಣದ ರೂಪಗಳು ಬಂದಾಗ ಸೊ ನಮ್ಗೆ ಅಲ್ಲಿ ಏನೋ ಒಂದು ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ. ಅದರಲ್ಲಿ ಸಾರಜನಕನ ನಾವು ಗುರುತಿಸೋದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಹಳೆ ಎಲೆ ಫಸ್ಟ್ ಚಿಗುರಿನಿಂದ ಚಿಗುರಿನಿಂದ ಕೊನೆಯಲ್ಲಿ ಅಂದ್ರೆ ಅಥವಾ ಕೆಳಗಿಂದ ಫಸ್ಟ್ ಬರುವಂತದ್ದು ಎಲೆ ಯಾವ ಇರ್ತದೋ ಅಂದ್ರೆ ಕೆಳಗಿನ ಎಲೆಗಳನ್ನ ನಾವು ಹಳೆ ಎಲೆಗಳು ಅಂತ ಕರಿತೀವಿ. ಸೊ ಅಂತ ಎಲೆಗಳು ನಮ್ಗೆ ಫಸ್ಟ್ಗೆ ಸಾರಜನಕ ಏನಾದ್ರೂ ಕೊರತೆ ಆದಾಗ ತಿಳಿ ಹಸಿರು ಇರುತ್ತದೆ ಫಸ್ಟ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅದನ್ನ. ಸೊ ಅದು ಪೂರ್ತಿ ಪ್ರಮಾಣದಲ್ಲಿ ಆದಾಗ ಪೂರ್ತಿ ಹಳದಿ ಆಗ್ತದೆ, ಹಳದಿ ಆಗಿ ಮತ್ತೆ ಅದೇನಾದರೂ ತೀವ್ರತೆ ಹೆಚ್ಚಾದಾಗ ಹಳದಿ ಆಗಿ ಉದುರೋಗ್ಬಿಡ್ತದೆ ಎಲೆ. ಸೊ ಇದು ಒಂದು ಫಸ್ಟ್ ರೈತರು ಗಮನಿಸಬೇಕಾಗಿರೋದು. ಅಂದ್ರೆ ನಾವು ತಿಳಿ ಹಸಿರು ಬಂದ ತಕ್ಷಣ ನಾವು ಅದರ ನಿರ್ವಹಣೆ ಏನಿರ್ತೀವಿ ಅದನ್ನ ನಾವು ಮಾಡಿದಾಗ ಸೊ ಖಂಡಿತ ನಮ್ಗೆ ಇಳುವರಿಯಲ್ಲಿ ಖಂಡಿತ ಆಗೋದಿಲ್ಲ, ಅಂದ್ರೆ ಇಳುವರಿ ಇಂಪ್ರೂವ್ ಆಗುತ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೇನಾಗ್ತದೆ, ತೀವ್ರತೆ ಆದಾಗ ಎಲೆ ಉದುರೋಗಿ ಗಿಡದ ಬೆಳವಣಿಗೆ ಕಡಿಮೆ ಆಗಿ ಮತ್ತೆ ಅದರ ಜೊತೆಗೆ ನಮ್ಗೆ ಏನು ಯಾವ ಟೈಮ್ಗೆ ಹೂವು ಬಿಡಬೇಕು ಬೇಗ ಇಮೇಜ್ ಅಂದ್ರೆ ಪ್ರೀಮೆಚೂರ್ ಫ್ಲವರಿಂಗ್ ಅಂತ ಏನ್ ಹೇಳ್ತೀವಿ, ಬೇಗ ಮುಂಚಿತವಾಗಿ ಹೂ ಬಿಡುವಂತದ್ದು, ಈ ರೀತಿ ಸಮಸ್ಯೆಗಳಾಗಿ ಅಥವಾ ಹಣ್ಣಿನ ಗಾತ್ರದಲ್ಲಿ ಕಡಿಮೆ ಆಗುವಂತದ್ದು ಇವೆಲ್ಲ ಸಮಸ್ಯೆಗಳು ಬರ್ತವೆ. ಇದನ್ನು ನಾವು ಗುರುತಿಸಿ ಅಂದ್ರೆ ನಾವು ಏನ್ ಹೇಳ್ತೀವಿ, ಹಳೆ ಎಲೆಯಲ್ಲಿ ಹಳದಿ ಬಣ್ಣ ಅಥವಾ ತಿಳಿ ಹಸಿರು ಅಥವಾ ಎಲೆ ಉದುರುವಿಕೆ ಇದನ್ನ ಗಮನಿಸಿ ನಾವು ನಿರ್ವಹಣೆಗೆ ಅಂತ ಹೇಳ್ಬಿಟ್ಟು ಒಂದು 15 ದಿವಸಕ್ಕೊಮ್ಮೆ ನಾವು ಯೂರಿಯಾ 2% ಯೂರಿಯಾ ಅಂದ್ರೆ 20 ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಿದ್ರೆ 15 ದಿವಸಕ್ಕೊಮ್ಮೆ ಸಿಂಪಡಣೆ ಮಾಡ್ತಾ ಹೋದ್ರೆ ನಮ್ಗೆ ಯಾವ ರೀತಿ ಆದಂತ ಅಂದ್ರೆ ಈ ಸಮಸ್ಯೆ ಏನಿರ್ತದೆ ಅದನ್ನ ನಿವಾರಣೆ ಮಾಡ್ಕೋಬಹುದು ಅಂದ್ರೆ ಬಾಳೆಯಲ್ಲಿ. ಸೊ ಅದೇ ಈಗ ಮಾವಲ್ಲಿ ಕೂಡ ಅದೇ ರೀತಿ ನಾವು ಲಕ್ಷಣಗಳನ್ನು ನೋಡಬಹುದು. ಮಾವಲ್ ಆಗ್ಬೋದು, ಪಪ್ಪಾಯಲ್ ಆಗ್ಬೋದು, ಸೀಬೆಯಲ್ಲಿ ಆಗ್ಬೋದು, ಅಂದ್ರೆ ಎಲ್ಲಾನು ನಮ್ಗೆ ಹಳೆ ಎಲೆ ಅಂತ ಹೇಳಿದಂಗ ನೀವು ಮೊದಲು ಹೇಳಿದಂಗೆ ಹಳೆ ಎಲೆಯಲ್ಲಿ ನಮ್ಗೆ ಈ ರೀತಿ ಒಂದು ಹಳದಿ ಲಕ್ಷಣಗಳು ಕಾಣಿಸ್ತದೆ. ಸೊ ಅದನ್ನ ನಾವು ಗುರುತಿಸಬೇಕಾಗ್ತದೆ. ಮತ್ತೆ ಇದನ್ನ ನಾವು ಗುರುತಿಸಬೇಕಂತ ಹೇಳಿದಾಗ ನಮ್ಗೆ ಸುಮಾರು ಹಲವಾರು ಗೊಂದಲಗಳು ಬರ್ತವೆ. ಯಾವ್ದಾದ್ರು ರೋಗ ಲಕ್ಷಣಗಳು ಕೂಡ ಅಂದ್ರೆ ಹಳದಿ ಬಣ್ಣ ಆಗುವಂತ ಸಾಧ್ಯತೆಗಳಿರ್ತದೆ. ಅದಕ್ಕೆ ನಾವು ರೈತ ಬಾಂಧವರು ಏನ್ ಮಾಡ್ಬೇಕು, ನಾವು ಹಿಂದಿನ ಶಿಫಾರಸ್ ಮಾಡಿದಂತ ಗೊಬ್ಬರಗಳು ಏನ್ ನಾವು ಸಾರಜನಕ ರಂಜಕ ಪೊಟ್ಯಾಶ್ ಅಥವಾ ಈ ಕೊಟ್ಟಿಗೆ ಗೊಬ್ಬರ ಏನ್ ಶಿಫಾರಸ್ ಮಾಡಿರ್ತೀವಿ ಅವೆಲ್ಲ ಪ್ರಮಾಣದಲ್ಲಿ ಕೊಟ್ಟು ಮತ್ತೆ ಚೆನ್ನಾಗಿ ನೀರಾವರಿ ಕೊಟ್ಟಿದ್ದು ಇಂತಹ ಸಮಸ್ಯೆಗಳು ಬಂದಲ್ಲಿ ಖಂಡಿತ ಅದು ಪೋಷಕಾಂಶಗಳ ಕೊರತೆ ಇರ್ತದೆ. ಸೊ ಇವ್ಯಾವು ಮುಖ್ಯವಾಗಿ ಸಾರಜನಕ ಅಂತಂದ್ರೆ ಇದು ಎಲ್ಲಾ ಪೋಷಕಾಂಶಗಳಲ್ಲೂ ಬಹಳ ವೇಗವಾಗಿ ಚಲನೆ ಆಗುವಂತದ್ದು. ಹೌದೌದು. ಆದ್ರಿಂದಲೇ ಕೊರತೆ ಲಕ್ಷಣಗಳು ಹಳೆ ಎಲೆಗಳಲ್ಲೇ ಕಂಡುಬರೋದು, ತುದಿ ಎಲೆಗಳಲ್ಲಿ ಇದು ಕಂಡುಬರೋದಿಲ್ಲ, ತುದಿ ಎಲೆಗಳಲ್ಲಿ ಕಂಡುಬರೋದಿಲ್ಲ. ಅದು ಮೊಬೈಲ್ ಅಥವಾ ಇಮೊಬೈಲ್ ಅಂತೇಳಿ ನಾವು ಚಲಿಸದೇ ಇರುವಂತಹ ಪೋಷಕಾಂಶಗಳು ಅಂತ ಹೇಳ್ತೀವಿ. ಸೊ ಇದು ಒಂದು ರೈತರು ಅಂದ್ರೆ ಗಮನದಲ್ಲಿಟ್ಕೊಳ್ಬೇಕಾದ ಸಾರಜನಕ ಬಗ್ಗೆ. ಅದೇ ರೀತಿ ರಂಜಕ ಯಾಕಪ್ಪ ನಮ್ಗೆ ಈ ಹಣ್ಣಿನ ಬೆಳೆಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿದ್ರೆ, ಈಗ ಹಣ್ಣಿನ ಬೆಳೆ ಬೆಳವಣಿಗೆ ಆಗ್ಬೇಕಾದ್ರೆ ಬೇರು ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಅದರಲ್ಲಿ ಈ ರಂಜಕ ಪಾತ್ರ ಪ್ರಮುಖ ಪಾತ್ರ ವಹಿಸ್ತದೆ. ಮತ್ತೆ ನಮ್ಮ ಸಾಕಷ್ಟು ರೈತ ಬಾಂಧವರು ಏನಾಗ್ತದೆ, ಮಣ್ಣಿನಲ್ಲಿ ಇದರದ್ದು ಪೊಟ್ಯಾಶದ್ದು ಚಲನೆ ಕಡಿಮೆ ಇರ್ತದೆ, ರಂಜಕದ್ದು ಕಡಿಮೆ ಇರ್ತದೆ. ಈ ಕಡಿಮೆ ಇರೋದ್ರಿಂದ ನಾವೇನ್ ಮಾಡ್ಬೇಕು, ಬೇರಿನ ಸಮೀಪದಲ್ಲಿ ಈ ರಂಜಕದ ಯಾವುದೇ ಒಂದು ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ನಾವು ಬೇರಿನ ಸಮೀಪದಲ್ಲಿ ಇಡಬೇಕಾಗ್ತದೆ, ಅಲ್ಲೇ ಕೊಡಬೇಕಾಗ್ತದೆ. ಸೊ ಅದೇನಾಗ್ತದೆ, ಬೇರೆ ಎಲ್ಲಾದ್ರೂ ಬೇರೆ ಕಡೆ ಕೊಟ್ಟಾಗ ಏನಾದರೂ ಚಲನೆ ಇರೋದೇ, ಮಣ್ಣಿನಲ್ಲಿ ಚಲನೆ ಇಲ್ದಂಗೆ ಈ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಕಂಡು ಬರ್ತದೆ. ಸೊ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಯಾವ ರೀತಿ ನಾವು ಗುರುತಿಸಬೇಕಂತ ಹೇಳಿದ್ರೆ, ಇದು ಕೂಡ ಹಳೆ ಎಲೆಯಲ್ಲಿ ಒಂದು ಪರ್ಪಲ್ ಕಲರ್ ಅಂದ್ರೆ ಒಂದ್ ರೀತಿ ಕೆಂಪಾಗಿರುತ್ತೆ, ಕೆಂಪು ಅನ್ನೋದಕ್ಕಿಂತ ನೇರಳೆ ಬಣ್ಣದ ಒಂದು ಎಲೆಗಳು ಛಾಯೆ ಇರುತ್ತೆ, ಛಾಯೆ ಇರುತ್ತದೆ. ಅಂದ್ರೆ ಫಸ್ಟ್ ನಾವು ಸಾರಜನಕದಲ್ಲಿ ಏನ್ ಮಾಡಿದ್ವಿ, ಹಳದಿ ಬಣ್ಣ ಅಂತ ಹೇಳಿದ್ವಿ, ಅದೇ ಎಲೆಗಳಿಗೆ ನೇರಳೆ ಬಣ್ಣ ಅಂತದ್ದು ನಾವು ನೋಡಬಹುದು. ನೇರಳೆ ಬಣ್ಣದ ಒಂದು ಬಣ್ಣ ಬಣ್ಣ ನೋಡಿರ್ತೀವಿ, ಅಂತದನ್ನ ನಾವು ರಂಜಕದ ಕೊರತೆ ಅಂತೇಳಿ ನಾವು ಕಂಡುಹಿಡಿಯಬಹುದು. ಸೊ ಇದಕ್ಕೆ ನಾವು ಯಾವ ರೀತಿ ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ರಂಜಕ ಗೊಬ್ಬರಗಳನ್ನ ನಾವು ಮಣ್ಣಿಗೆ ಸೇರಿಸುವ ರೀತಿಯಿಂದ ನಿವಾರಣೆ ಮಾಡ್ಕೋಬಹುದು. ಇಲ್ಲಾಂದ್ರೆ ಅದರ ತೀವ್ರತೆ ಏನಾದರೂ ಜಾಸ್ತಿ ಇದ್ದಾಗ ಮಾನೋ ಅಮೋನಿಯಂ ಫಾಸ್ಫೇಟ್ ಅಂತೇಳಿ ಒಂದು ಏನು ರಾಸಾಯನಿಕ ಗೊಬ್ಬರ ಸಿಗ್ತದೆ, ಅದನ್ನ ನೀರಿನಲ್ಲಿ ಕರಗಿಸಿ ಒಂದು 15 ಗ್ರಾಂ 1 ಲೀಟರ್ ನೀರಿನಲ್ಲಿ ಕರಗಿಸಿ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಬಾಧೆಯಿಂದ ರಂಜಕ ಬಾಧೆಯನ್ನ ನಾವು ನಿರ್ವಹಣೆ ಮಾಡ್ಕೋಬಹುದು. ಮುಖ್ಯವಾಗಿ ಸೀಬೆನಲ್ಲಿ ಸ್ವಲ್ಪ ಹೆಚ್ಚು ಕಂಡುಬರುತ್ತಲ್ಲ, ಸೀಬೆಯಲ್ಲಿ ಅದು ರಂಜಕ. ಈಗ ಸೀಬೆ ಬಹಳ ಪ್ರಮುಖವಾಗಿ ಸೀಬೆಯಲ್ಲಿ ಕಾಣ್ತೀವಿ, ನೀವು ಎಲ್ಲ ನೋಡುತ್ತೀರಿ, ರಂಜಕದ ಕೊರತೆ ಬಹಳ ಪ್ರಮುಖವಾಗಿ ಮತ್ತೆ ಇಂಪಾರ್ಟೆನ್ಸ್ ಇರ್ತದೆ ಅದ್ರಲ್ಲಿ ಕಂಡು ಬರ್ತಾ ಇರ್ತೀವಿ. ಅದಕ್ಕೆ ನಾವು ಸೀಬೆಯಲ್ಲಿ ನೀರು ಜೊತೆಗೆ ನಾವು ಕೊಡುವಂತ ಪೋಷಕಾಂಶಗಳು ಬೇರೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ನಮಗೆ ಈ ರೀತಿ ಸಮಸ್ಯೆಗಳು ಬರೋದಿಲ್ಲ. ಇದು ಮುಖ್ಯವಾಗಿ ರಂಜಕ ಪೋಷಕಾಂಶಗಳ ಕೊರತೆ. ಇನ್ನು ಪೊಟ್ಯಾಷ್ ಕೂಡ ಬಹಳ ಮುಖ್ಯವಾದಂಥದ್ದು. ಪೊಟ್ಯಾಷ್ ನಾವು ಹೇಳ್ತಾ ಇದ್ದೆ, ಪೊಟ್ಯಾಷ್ ಯಾಕೆ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳಿದ್ರೆ, ಹಣ್ಣುಗಳಲ್ಲಿ ನಿಮಗೆ ಹಣ್ಣಿನ ಒಂದು ಯಾವುದೇ ಒಂದು ಗುಣಮಟ್ಟ ಅಂದರೆ ಹಣ್ಣಿನ ಶೈನಿಂಗ್ ಬರುವುದಾಗ್ಬೋದು ಅಥವಾ ಹಣ್ಣಿನ ಸುವಾಸನೆ ಆಗ್ಬೋದು, ಹಣ್ಣಿನಲ್ಲಿರುವಂತ ರುಚಿ ಆಗ್ಬೋದು ಅಥವಾ ಸುವಾಸನೆ ಇಳುವರಿ ಎಲ್ಲದಕ್ಕೂ ಈ ಪೊಟ್ಯಾಷ್ ಅನ್ನೋದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದರಲ್ಲೂ ಬಾಳೆಯಲ್ಲಿ ನಾವು ಹೇಳ್ತಾ ಇದ್ವಿ ಪೊಟ್ಯಾಷ್ ನಮ್ಗೆ 2-3 ಪಟ್ಟಷ್ಟು ಬೇಕಾಗ್ತದೆ ಅಂತೇಳಿ. ಪೊಟ್ಯಾಷ್ ಏನಾದರೂ ಕೊರತೆ ಆದ್ರೆ ಬಾಳೆಯಲ್ಲಿ ಇಳುವರಿ ಕಡಿಮೆ ಆಗ್ಬಿಡ್ತದೆ, ಮತ್ತೆ ನಿಮ್ಮ ಮಾರುಕಟ್ಟೆ ಮಾಡ್ಲಿಕ್ಕೆ ಪೊಟ್ಯಾಷ್ ಏನಾದರೂ ಸರಿಯಾದ ಪ್ರಮಾಣದಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಏನು ಹಣ್ಣಿನ ಬೆಳೆಗಳ ಗುಣಮಟ್ಟ ಏನಿರ್ತದೆ ಅದು ಬಹಳ ಕಡಿಮೆ ಇರ್ತದೆ, ಮತ್ತೆ ನಿಮಗೆ ಇಳುವರಿನೂ ಕಡಿಮೆ ಬರೋದ್ರಿಂದ ನಿಮಗೆ ರೈತ ಬಂದವರು ಸಾಕಷ್ಟು ಜನ ರೈತರು ಲಾಸ್ ಮಾಡ್ಕೊಂತಾರೆ. ಈ ಪೊಟ್ಯಾಷ್ ನಾವು ಕೊರತೆ ಲಕ್ಷಣಗಳು ಯಾವ ರೀತಿ ಗುರುತಿಸಬಹುದು ಅಂತ ಹೇಳಿದ್ರೆ, ಈ ಪೊಟ್ಯಾಷ್ ಪ್ರಮುಖ ಪಾತ್ರ ಏನಪ್ಪಾ ಅಂತ ಹೇಳಿದ್ರೆ, ಅಂದ್ರೆ ಸಸ್ಯದ ಬೆಳವಣಿಗೆಯಲ್ಲಿ ಅದು ನೀರು ಮತ್ತು ಪೋಷಕಾಂಶಗಳನ್ನ ಸಮತೋಲನದಲ್ಲಿ ಹೀರಿಕೊಳ್ಳಲು ಅನುಕೂಲ ಆಗ್ತದೆ. ಅಂದ್ರೆ ಈಗ ನೀರು ಹೆಚ್ಚಿಗೆ ಕೊಟ್ಟಿರ್ತೇವೆ ಅಂದ್ರೆ ಗಿಡಕ್ಕೆ ನಮ್ಗೆ ಅದು ಸೂಚಿಸುತ್ತೆ, ಪೊಟ್ಯಾಷಿಯಂ ಇದ್ದಾಗ ನನ್ಗೆ ಇಷ್ಟೇ ನೀರು ಬೇಕು ಅಂತೇಳಿ ಅದು ಪೊಟ್ಯಾಷಿಯಂ ಅದರದ ಒಂದು ಕಾರ್ಯ ಅದು. ಅದಕ್ಕೆ ನಾವು ಅದನ್ನ ಆಂಗ್ಲ ಭಾಷೆಯಲ್ಲಿ ಟ್ರಾಫಿಕ್ ಪೊಲೀಸ್ ಮ್ಯಾನ್ ಅಂತಾನು ಕರಿತೀವಿ. ಅಂದ್ರೆ ಯಾವ ರೀತಿ ನಿಯಂತ್ರಣ ಮಾಡ್ಬೇಕಲ್ಲ, ಈಗ ಪೋಷಕಾಂಶಗಳು ಜಾಸ್ತಿ ಕೊಟ್ಟಾಗ ಎಷ್ಟು ಹೀರ್ಕೋಬೇಕು ಅಂತೇಳಿ ಗಿಡಕ್ಕೆ ಸೂಚನೆ ಮಾಡುವಂತ ಕಾರ್ಯದಲ್ಲಿ ಇದು ಬಹಳ ಅನುಕೂಲ ವಹಿಸ್ತದೆ. ಸೊ ಇದು ಒಂದು ಬಹಳ ಪ್ರಮುಖ ಪಾತ್ರ ಪೊಟ್ಯಾಷಿಯಂದು. ಇದನ್ನ ನಾವು ಯಾವ ರೀತಿ ಗುರುತಿಸಬಹುದಪ್ಪ ಅಂತ ಹೇಳಿದ್ರೆ, ಇದು ನೆಕ್ರೋಸಿಸ್ ಪಾರ್ಟ್ಸ್ ಅಂತ. ಅಂದ್ರೆ ಈಗ ನಾವು ಸಾರಜನಕ ರಂಜಕದಲ್ಲಿ ಏನ್ ನೋಡಿದ್ವಿ ಅದರಲ್ಲಿ ಬಣ್ಣ ಬದಲಾವಣೆ ಆಯ್ತು, ಹಚ್ಚ ಹಸಿರಿಂದ ಹಳದಿ ಬಣ್ಣ ಆಗ್ಬೋದು ಅಥವಾ ನೇರಳೆ ಬಣ್ಣ ಆಗ್ಬೋದು. ಸೊ ಅಂತ ಎಲೆಗಳಲ್ಲಿ ಏನಾಗ್ತದೆ, ತುದಿಯಲ್ಲಿ ಒಣಗುವಂತದ್ದು ಪೊಟ್ಯಾಷ್ ಕೊರತೆ ಆದ್ರೆ ಸುಟ್ಟೋಗುವಂತ ಅನುಭವಗಳಾಗ್ತವೆ. ತುದಿಯಿಂದ ತೀವ್ರತೆ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಸುಟ್ಟು ಹೋಗುವಂತ ಎಲೆಗಳು. ಸೊ ಅದು ತುದಿಯಿಂದ ಹಿಂದಕ್ಕೆ ಬರುತ್ತೆ. ಅದು ಹಳೆ ಎಲೆಗಳಲ್ಲಿ ತುದಿಯಿಂದ ಒಣಗುವಂತದ್ದು. ಅಂದ್ರೆ ಈಗ ನೀರಿನ ಕೊರತೆ ಆದ್ರೆ ಯಾವ ರೀತಿ ಗಿಡ ಲಕ್ಷಣಗಳು ಕಾಣ್ತದೋ ಅದೇ ರೀತಿಯಾದ ಕೊರತೆ ಲಕ್ಷಣಗಳು ನೋಡ್ತಾ ಇರ್ತೇವೆ. ಅಂದ್ರೆ ಅಂಚಿನಿಂದ ಬರ್ತದೆ. ಮತ್ತೆ ಇದು ಬಾಳೆಯಲ್ಲಿ ಬಹಳ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಪೊಟ್ಯಾಷಿಯಂ ಏನಾಗ್ತದೆ, ನಾವು ಕಡಿಮೆ ಪ್ರಮಾಣದಲ್ಲಿ ಅಷ್ಟು ಪ್ರಮಾಣದಲ್ಲಿ ಕೊಡಕ್ಕೆ ಹೋಗೋದಿಲ್ಲ ಬಾಳೆಗೆ. ಕೆಲವೊಂದು ರೈತರು ಯಾರು ಇರ್ತಾರೋ ಅವರೆಲ್ಲ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಕೆಲವೊಬ್ರು ಹೊಸದಾಗಿ ಬಾಳೆ ಬೆಳೆಯುವಂತವ್ರಿಗೆ ನಾವು ಸುಮಾರು ಜನ ರೈತರು ಬರ್ತಾ ಇರ್ತಾರೆ ನಮ್ಮಲ್ಲಿ, ನಾವು ನೋಡ್ತಾ ಇರ್ತೀವಿ ಪೊಟ್ಯಾಷಿಯಂ ಕೊರತೆ ಲಕ್ಷಣಗಳು ಬಹಳ ಇರ್ತಾವೆ. ಅದರಲ್ಲಿ ನಾವು ಫಸ್ಟ್ ಗುರುತಿಸಬೇಕಾಗಿರುವಂತದ್ದು ಎಲೆ ಅಂಚಿನಲ್ಲಿ ಸುಟ್ಟು ಹೋಗುವಂತ ಇದು ಗುರುತು ಲಕ್ಷಣಗಳು ಕಾಣಿಸ್ತವೆ. ಅಂತ ಲಕ್ಷಣಗಳು ಕಾಣಿಸಿದಾಗ ನಾವು ಪೊಟ್ಯಾಷಿಯಂಗೆ ಬಾಳೆಯಲ್ಲಾದ್ರೆ ಮಣ್ಣಿಗೆ ಕೊಡಬೇಕು, ಮಣ್ಣಿಗೆ ಕೊಟ್ಟು ನೀರಾವರಿ ಕೊಟ್ಟು ನಾವು ಅದನ್ನ ಸರಿಪಡಿಸ್ಕೋಬಹುದು. ಅಂದ್ರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೊಡಬಹುದು, ಸಲ್ಫೇಟ್ ಆಫ್ ಪೊಟ್ಯಾಷ್ ಸ್ವಲ್ಪ ದುಬಾರಿ ಆಗಿರೋದ್ರಿಂದ ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೊಡಬಹುದು. ಅದೇ ಈ ಮಾವು ಸೀಬೆ ಮತ್ತೆ ನಿಂಬೆ ಇವುಗಳೆಲ್ಲ ಏನಾದ್ರು ಈ ರೀತಿ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಪೊಟ್ಯಾಷಿಯಂ ಅದೇ ಮ್ಯೂರೇಟ್ ಆಫ್ ಪೊಟ್ಯಾಷಿಯಂ ಒಂದು 15 ಗ್ರಾಂ 1 ಲೀಟರ್ ನೀರಿನಾಗೆ 15 ರಿಂದ 20 ಗ್ರಾಂ ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ಎಲೆ ಮೇಲೆ ಸಿಂಪಡಣೆ ಒಂದು 10 ದಿವಸಕ್ಕೆ ಒಂದ್ಸಲಿ ಎಲೆ ಮೇಲೆ ಸಿಂಪಡಣೆ ಮಾಡ್ತಾ ಇದ್ರೆ ಈ ನಿರ್ವಹಣೆ ಅಂದ್ರೆ ಪೂರ್ತಿ ಗುಣವಾಗುವವರೆಗೂ ನಾವು ಸಿಂಪಡಣೆ ಮಾಡ್ತಾ ಇದ್ರೆ ಖಂಡಿತ ನಮ್ಗೆ ಇದರಲ್ಲಿ ನಾವು ನಿವಾರಣೆ ಮಾಡ್ಕೋಬಹುದು. ಇದು ಮುಖ್ಯವಾಗಿ ಪೊಟ್ಯಾಶ್ ಆಗಿರುವಂಥದ್ದು. ಮತ್ತೆ ಮಾವಿನಲ್ಲೂ ಕೂಡ ಇದು ಕಂಡುಬರ್ಬೋದು ಏನು ಕೊರತೆ? ಮಾವಲ್ಲಿ ನಮಗೆ ಈ ಪೊಟ್ಯಾಶಿಯಂ ಕೊರತೆ ಎರಡು ರೀತಿ ಕಾಣಿಸ್ತದೆ. ಒಂದು ಈ ಪೊಟ್ಯಾಶಿಯಂ ಸೇಮ್ ಅಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ಕಾಣಿಸ್ತಾ ಇರ್ತದೆ, ಜೊತೆಗೆ ನಮ್ಗೆ ಏನಾದರೂ ನೀರಾವರಿಯಲ್ಲಿ ಉಪ್ಪು ನೀರು ಏನಾದರೂ ಕೊಟ್ಟಾಗ ಸೊ ಇದೇ ಲಕ್ಷಣಗಳು ನಮಗೆ ಕಾಣಿಸ್ತದೆ. ಅದು ಕ್ಲೋರೈಡ್ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಎಲೆ ಸುಟ್ಟೋಗುವಂಥದ್ದು ಅನುಭವ ಆಗ್ತದೆ. ಅಂತ ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕು, ನಾವು ನೀರು ಏನು ಹಾಯಿಸ್ತಾ ಇದ್ದೇವೆ ತೋಟಕ್ಕೆ ಅದು ಸಿಹಿ ಇದೆಯಾ ಅಂತ ನೋಡ್ಕೋಬೇಕು. ಒಂದ್ ವೇಳೆ ಉಪ್ಪಿದ್ದು ಅದ್ರಲ್ಲಿ ಏನಾದ್ರು ಕ್ಲೋರೈಡ್ ಅಂಶ ಜಾಸ್ತಿ ಇದ್ರೆ ಇದೇ ರೀತಿ ಕೊರತೆ ಲಕ್ಷಣಗಳು ಕೂಡ ಮಾವಲ್ಲಿ ತೋರಿಸ್ತಾ ಇರ್ತದೆ. ಸೊ ಹಂಗಾಗಿ ನಾವು ಫಸ್ಟ್ ರೈತರು ಯಾವ ರೀತಿ ನಾವು ನೀರು ಸರಿಯಾಗಿ ನೀರು ಸಿಹಿ ಇದ್ದು ಆಮೇಲೆ ಈ ತರ ಕೊರತೆ ಲಕ್ಷಣಗಳು ಬಂದಾಗ ಅದು ಪೊಟ್ಯಾಶಿಯಂ ಕೊರತೆ ಲಕ್ಷಣಗಳು ಅಂತ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀರು ಏನಾದ್ರು ಉಪ್ಪಿದ್ದು ಯಾವ್ದಾದ್ರು ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗ್ಬೋದು ಅಥವಾ ಮಣ್ಣು ವಿಜ್ಞಾನಿಗಳ ಸಲಹೆ ಪಡೆದು ಮಣ್ಣಿನ ನೀರಿನ ಪರೀಕ್ಷೆ ಮಾಡಿ ಸೊ ಇವರು ಏನ್ ಶಿಫಾರಸ್ ಮಾಡ್ತಾರೋ ಅದನ್ನು ಕೊಡೋದ್ರಿಂದ ನಮ್ಗೆ ಅನುಕೂಲಗಳಾಗ್ತವೆ. ಅಂದ್ರೆ ಪೊಟ್ಯಾಶ್ ಕೂಡ ಇಳುವರಿ ದೃಷ್ಟಿಯಿಂದ ಬಹಳ ಮುಖ್ಯವಾದ ಪೋಷಕ. ಹಣ್ಣಿನ ಬಳೆಗಳಲ್ಲಂತೂ ಬಹಳ ಪ್ರಮುಖ ಪಾತ್ರ. ಇವನ್ ಈ ದಾಳಿಂಬೆಯಲ್ಲಿ ಬಣ್ಣ ಆಗ್ಬೋದು, ಪಪ್ಪಾಯದಲ್ಲಿ ಬಣ್ಣ ಬರ್ಲಿಕ್ಕೆ ಆಗ್ಬೋದು, ಮಾವಲ್ಲಿ ಏನ್ ಬಣ್ಣ ಬರ್ಲಿಕ್ಕೆ ಈ ಪೊಟ್ಯಾಶಿಯಂ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಜೊತೆಗೆ ಶೈನಿಂಗ್ ಅಂತ ಏನ್ ಹೇಳ್ತೀವಿ, ಕೀಪಿಂಗ್ ಕ್ವಾಲಿಟಿ. ಈಗ ಹಣ್ಣು ನಾವು ಇಳುವರಿ ಬಂದಾಗ ಅಂದ್ರೆ ಕಟಾವು ನಂತರ ಮಾರುಕಟ್ಟೆ ಸಾಗಾಣಿಕೆ ಮಾಡ್ಲಿಕ್ಕೆ ಏನಾದ್ರು ಪೊಟ್ಯಾಶಿಯಂ ಕೊರತೆ ಆದ್ರೆ ನಮ್ಗೆ ಅದರಲ್ಲಿ ಹಣ್ಣಿನ ಒಂದು ಸ್ವೀಟ್ನೆಸ್ ಆಗ್ಬೋದು, ಫ್ಲೇವರ್ ಆಗ್ಬೋದು, ಎಲ್ಲಾನು ಕಡಿಮೆ ಆಗ್ಬಿಡ್ತದೆ. ಇದು ಬಹಳ ಪ್ರಮುಖ ಪಾತ್ರ. ಯಾಕಪ್ಪ ಅಂತ ಹೇಳಿದ್ರೆ ಮೊದಲಿಗೆ ನಿಮ್ಗೆ ಹೇಳಿದೆ, ಇದನ್ನ ನೀರಿನ ಒಂದು ಸಾಗಾಣಿಕೆಗೆ ಅನುಕೂಲ, ನೀರಿನ ಸಾಗಾಣಿಕೆ ಆಗ್ಬೋದು ಅಥವಾ ಎಲ್ಲಾ ಪೋಷಕಾಂಶಗಳು, ನಾವು ಏನು 17 ನಾವು ಪೋಷಕಾಂಶಗಳು ಹೇಳ್ತಿದ್ವಿ ಎಲ್ಲಾನು ಬ್ಯಾಲೆನ್ಸ್ ರೂಪದಲ್ಲಿ ಹೀರ್ಕೊಳ್ಳಿಕ್ಕೆ ಈ ಪೊಟ್ಯಾಶಿಯಂ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದ್ರ ಜೊತೆಗೆ ಸುಮಾರು ಎನ್ಝೈಮ್ಸ್ ಏನಿರ್ತವೆ, ಅದು ಆಕ್ಟಿವೇಶನ್ ಅಂದ್ರೆ ಗಿಡದ ಒಂದು ಬೆಳವಣಿಗೆಯಲ್ಲಿ ಏನು ಬೇಕು ಆಯಂತ ಎನ್ಝೈಮ್ ಆಕ್ಟಿವೇಶನ್ಸ್ ಕೂಡ ಬಹಳ ಅನುಕೂಲ ಆಗ್ತಾ ಇರ್ತದೆ. ಇವು ಪ್ರಧಾನ ಪೋಷಕಾಂಶ. ಈ ಪ್ರಧಾನ ಪೋಷಕ, ಇನ್ನ ಮೂರು ಪ್ರಧಾನ ಪೋಷಕಾಂಶಗಳು ಇದಾವೆ ಅಂತ ತಾವು ಹೇಳಿದ್ರಿ. ಹೌದು, ಅವುಗಳ ಒಂದು ಪಾತ್ರದ ಬಗ್ಗೆ ಸ್ವಲ್ಪ ಹೇಳಿ. ಇದು ಸುಣ್ಣ, ಮೆಗ್ನೀಷಿಯಂ, ಗಂಧಕ. ನಾವು ಹೇಳೋದು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಆದ್ಮೇಲೆ ಸುಣ್ಣ, ಮೆಗ್ನೀಷಿಯಂ ಮತ್ತೆ ಗಂಧಕ, ಇವನ್ನ ಮಾಧ್ಯಮಿಕ ಪೋಷಕಾಂಶಗಳು, ಮಾಧ್ಯಮಿಕ ಪೋಷಕಾಂಶಗಳಂತಾನು ಕರೀತೇವೆ. ಅಂದ್ರೆ ಇದು ನಮಗೆ ಪ್ರಧಾನ ಪೋಷಕಾಂಶಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಬೇಕಾಗ್ತದೆ. ಇದರಲ್ಲಿ ಸುಣ್ಣ ನಮ್ಗೆ ಕೊರತೆ ಯಾವ ಇದರಲ್ಲಿ ಕಂಡು ಬರ್ತದೆ ಅಂತ ಹೇಳಿದ್ರೆ, ಮಣ್ಣು ಏನಾದ್ರೂ ಉಳಿ ಮಣ್ಣಿದ್ದು ಅಂದ್ರೆ ಅತಿಯಾದ ರೈನ್ಫಾಲ್ ಅಂದ್ರೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಸುಣ್ಣದ ಪೋಷಕಾಂಶಗಳು ಅಂದ್ರೆ ಕೊರತೆ ಲಕ್ಷಣಗಳು ಕಂಡು ಬರ್ತದೆ. ಸಾಮಾನ್ಯವಾಗಿ ಇದು ಯಾವ ರೀತಿ ಕಾಣಿಸ್ತದಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಹಣ್ಣಿನ ಬೆಳೆಗಳಲ್ಲಿ ನಮ್ಗೇನು ಚಿಗುರು ಅಂತ ಏನ್ ಹೇಳ್ತೀವಿ, ತುದಿಯಲ್ಲಿ ತುದಿ ಒಣಗೋಗ್ಬಿಡ್ತದೆ. ಚಿಗುರು ಒಣಗೋಗಿ ಉದುರೋಗ್ಬಿಡುತ್ತೆ, ಅಂದ್ರೆ ನಿಮ್ಗೆ ಬೆಳವಣಿಗೆನೇ ಆಗೋದಿಲ್ಲ. ಅಂದ್ರೆ ಯಾವ ರೀತಿ ನಿಮ್ಗೆ ಒಳ್ಳೆ ಬೆಳವಣಿಗೆ ಬೇಕು ಅಂದ್ರೆ ಚಿಗುರು ಬಂದು ಎಲೆ ರಚನೆ ಆಗಿ ಮತ್ತೆ ಹಳೆ ಎಲೆ ಆಗಿ ಕಂಪ್ಲೀಟ್ ಇದಾಗೋ ಬದಲು ಈ ಸುಣ್ಣ ಏನಾದ್ರೂ ಕೊರತೆ ಆದಲ್ಲಿ ಚಿಗುರು ಒಣಗೋಗ್ಬಿಟ್ಟು ಉದುರೋಗ್ಬಿಡುತ್ತೆ, ಅದು ಕೊರತೆ ಲಕ್ಷಣ. ಸರ್ವೇ ಸಾಮಾನ್ಯ ನಾವು ಮಾವಲ್ಲಿ ನೋಡ್ತಾ ಇರ್ತೀವಿ, ಮತ್ತೆ ಪಪ್ಪಾಯದಲ್ಲಿ ನೋಡ್ತಾ ಇರ್ತೀವಿ, ಅಥವಾ ಸೀಬೆಯಲ್ಲಿ ಅಂತೂ ನೋಡ್ತಾ ಇರ್ತೀವಿ. ಇದು ಅಂದ್ರೆ ಇಲ್ಲಿ ಉಳಿ ಮಣ್ಣು ಎಲ್ಲಿ ಜಾಸ್ತಿ ಇರ್ತದೋ, ಜೊತೆಗೆ ಅತಿಯಾದ ಮಳೆ ಬೀಳುವ ಪ್ರದೇಶಗಳಲ್ಲಿ ನಾವು ಇದನ್ನ ನೋಡ್ತಾ ಇರ್ತೀವಿ, ಈ ಒಂದು ಏನು ಸುಣ್ಣದ ಲಕ್ಷಣ. ಮತ್ತೆ ಮಾವಿನಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸ್ಪಾಂಜಿ ಟಿಶ್ಯೂ ಅಂತ ಕೇಳಿರ್ತೀವಿ. ನೀವು ಹಣ್ಣನ್ನ ಏನಾದ್ರು ಕೊಯ್ದ್ರೆ ನಿಮ್ಗೆ ಸ್ಪಂಜ್ ತರ ಇರ್ತದೆ. ಇದು ಸರ್ವೇ ಸಾಮಾನ್ಯ ನಮ್ಗೆ ಏನು ಮಾವು ನಾವು ಮಾರ್ಕೆಟ್ ಅಲ್ಲಿ ಗ್ರಾಹಕರಾಗ್ಬೋದು ಅಥವಾ ನೋಡಿದಾಗ ಈ ಸ್ಪಂಜಿ ಟಿಶ್ಯೂ ಅಂತೇಳಿ ಮಾವಲ್ಲಂತೂ ಬಹಳ ತೀವ್ರತೆ ಇರ್ತದೆ ಈ ಒಂದು ಸುಣ್ಣದ ಏನು ಲಕ್ಷಣಗಳು, ಕೊರತೆ ಲಕ್ಷಣಗಳು. ಅದು ನಮ್ಗೆ ಎಲೆ ಮೇಲೆ ಸೂಚಿಸಲ್ಲ ಮತ್ತೆ ಯಾವ್ದು ಚಿಗರಲ್ಲಿ ಸೂಚಿಸಲ್ಲ, ಬಟ್ ಹಣ್ಣಿನಲ್ಲಿ ಸೂಚನೆ ಆಗ್ತದೆ. ಸೊ ಇಂಥದಕ್ಕೆ ನಾವ್ ಏನ್ ಮಾಡಬಹುದು ಅಂತ ಹೇಳಿದ್ರೆ, ನಾವು ನಮಗೆ ಕಡಿಮೆ ವೆಚ್ಚದಲ್ಲಿ ಸಿಗುವಂತ ಸುಣ್ಣ ಮಣ್ಣಿಗೆ ಸೇರಿಸೋದಾಗ್ಬೋದು, ಅಥವಾ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ ಬುಡಕ್ಕೆ ನಾವು ಸುಣ್ಣ ಲೇಪನ ಮಾಡ್ತೀವಿ, ಅದು ನಾವು ನೋಡ್ತಾ ಇರ್ತೀವಿ, ಅದು ಮಾವಲ್ಲಿ ನೋಡ್ತಾ ಇರ್ತೀವಿ, ಸೀಬೆಯಲ್ಲಿ ನೋಡ್ತಾ ಇರ್ತೀವಿ. ಅಂದ್ರೆ ನಮ್ಗೆ ಅದರಿಂದ ಬಹಳ ಅಡ್ವಾಂಟೇಜ್ ಇದೆ, ಅಂದ್ರೆ ಸುಣ್ಣ ನಾವು ಪೋಷಕಾಂಶ ರೂಪದಲ್ಲಿ ಕೊಟ್ಟಂಗು ಆಗ್ತದೆ, ಜೊತೆಗೆ ಯಾವುದೇ ಒಂದು ಕೀಟ ಬಾಧೆಗಳು ಕೂಡ ಹಣ್ಣಿನ ಬೆಳೆಗಳಿಗೆ ತಾಗ್ದಂಗೆ ನಾವು ನೋಡ್ಕೊಂತೀವಿ. ಅದಕ್ಕೆ ನಾವು ಪ್ರತಿ ವರ್ಷ ರೈತರಿಗೆ ಹೇಳ್ತಾ ಇರ್ತೀವಿ, ಯಾವ್ದಾದ್ರು ಬೇಸಿಗೆ ಕಾಲದಲ್ಲಿ ಆಗ್ಬೋದು ಅಥವಾ ಸ್ಟೆಮ್ ಬೋರರ್ ಅಂತ ಕೇಳ್ತಾ ಇರ್ತೀವಿ, ಕಾಂಡಪರಿ ಹುಳ, ಇವೆಲ್ಲ ಕೂಡ ನಿರ್ವಹಣೆ ಜೊತೆಗೆ ನಾವು ಪೋಷಕಾಂಶಗಳು ಕೂಡ ಕೊಟ್ಟಂಗೆ ಆಗ್ತದೆ. ನಾವು ಅತಿಯಾದ ಮಳೆ ಅಥವಾ ಉಳಿ ಮಣ್ಣಲ್ಲಿದ್ದಾಗ ನಾವು ಏನ್ ಲೈಮ್ ಅಂತ ಏನ್ ಹೇಳ್ತೀವಿ ಸುಣ್ಣ, ಅದನ್ನ ಡೈರೆಕ್ಟ್ ಆಗಿ ಭೂಮಿಗೆ ಸೇರಿಸಿ ಅದು ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ಭೂಮಿಗೆ ಸೇರಿಸಿ ಸೊ ನಾವು ಇಂತಹ ಒಂದು ಕೊರತೆ ಲಕ್ಷಣಗಳನ್ನ ನಾವು ನಿವಾರಿಸ್ಕೋಬಹುದು. ಇದು ಮಾಧ್ಯಮಿಕ ಪೋಷಕಾಂಶಗಳ ಒಂದು ಪಾತ್ರ. ಮತ್ತೆ ಅದೇ ರೀತಿ ಮೆಗ್ನೀಷಿಯಂ ಅಂತ ಹೇಳ್ತಾ ಇದ್ದಾರೆ, ಇದು ಕೂಡ ಅಷ್ಟೇ. ಈ ಮೆಗ್ನೀಷಿಯಂ ಕೂಡ ಅತಿ ತೀವ್ರತೆ ಇರುವಂತ ಮಳೆ ಪ್ರದೇಶಗಳಲ್ಲಿ ನಾವು ಕಂಡು ಬಂದಿರ್ತೀವಿ, ಕೊರತೆ ಕಂಡು ಬರ್ತೀವಿ. ಮತ್ತೆ ಇದು ಬಹಳ ಮುಖ್ಯವಾಗಿ ಈಗೇನಾಗ್ತದೆ, ಈ ಹೂವು ಬಿಡಲಿಕ್ಕೆ ಅಂದರೆ ಈಗ ಫ್ಲವರ್ ಇನಿಷಿಯೇಷನ್ ಅಥವಾ ಫ್ರೂಟ್ ಇನಿಷಿಯೇಷನ್ ಅಂತ ಏನು ಹೇಳ್ತೇವೆ ಅಂದರೆ ಈ ಹೂವು ಮತ್ತು ಹಣ್ಣು ಪ್ರಾರಂಭವಾಗುವ ಹಂತದಲ್ಲಿ ಈ ಒಂದು ಏನಾದರೂ ಕೊರತೆ ಏನಾದರೂ ಕಂಡು ಬಂದಲ್ಲಿ ನಮಗೆ ಅಷ್ಟು ಸರಿಯಾದ ಪ್ರಮಾಣದಲ್ಲಿ ಹೂವು ರಚನೆ ಆಗೋದಿಲ್ಲ. ಇದು ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಮತ್ತು ಅದೇ ರೀತಿ ಈ ಸುಣ್ಣ ಮೆಗ್ನೀಷಿಯಂ ಎರಡೂ ಬಹಳ ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಸ್ಟಿಫ್ನೆಸ್ ಅಂದರೆ ದೃಢವಾಗಿ ಏನಾದರೂ ಯಾವ್ದಾದ್ರು ಮರ ನಿಲ್ಬೇಕು ಅಂತ ಹೇಳಿದ್ರೆ ಈಗ ನಮ್ಗೆ ಯಾವ ರೀತಿ ಮನುಷ್ಯನಿಗೆ ಸುಣ್ಣ ಬೇಕು, ನಮ್ಮ ಮೂಳೆ ಮೂಳೆಗೆ ಯಾವ ರೀತಿ ಬೇಕು, ಅದೇ ರೀತಿ ಸೆಲ್ ವಾಲ್ ರಚನೆಗೆ ಸುಣ್ಣ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಕೋಶದ ಭಿತ್ತಿಗೆ ಮೆಗ್ನೀಷಿಯಂ ಕೂಡ ಅದೇ ರೀತಿ ಅಲ್ಲಿ ಸಹಕಾರಿ ಆಗ್ತದೆ. ಅಂದ್ರೆ ಇವೆರಡೂ ಒಂದಕ್ಕೊಂದು ಸಮಂಜಿತವಾಗಿರುವಂತವು. ಅಂದರೆ ಈ ಸಾಧಾರಣವಾಗಿ ನಾವು ಒಂದು ಅಂಶ ಏನು ಅಂತಂದರೆ ನಮ್ಮ ಈ ಬೆಳೆಗಳ ಎಲೆಗಳ ಪತ್ರ ಹರಿತಿನ ಮುಖ್ಯವಾದ ಭಾಗ ಕರೆಕ್ಟ್. ಅದು ಕೂಡ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದರ ಕೊರತೆಯಿಂದ ತೊಂದರೆ ಆಗುತ್ತೆ. ಆದ್ದರಿಂದ ಮೆಗ್ನೀಷಿಯಂ ಕೊರತೆ ಯಾವುದೇ ಕಾರಣಕ್ಕೂ ಆಗಬಾರ್ದು. ಮತ್ತು ಇನ್ನೊಂದು ಇದನ್ನು ಯಾವ ರೀತಿ ಗುರುತಿಸಬಹುದಪ್ಪ ಅಂತ ಹೇಳಿದ್ರೆ ನಾವು ಇದು ಕೂಡ ಅಷ್ಟೇ, ಅಂದರೆ ಮಧ್ಯಭಾಗ ಅಂದರೆ ಚಿಗುರು ಅಲ್ಲ ಹಳೆ ಎಲೆನೂ ಅಲ್ಲ, ಮಧ್ಯಭಾಗದಲ್ಲಿ ನಿಮಗೆ ಇಂಟರ್ವೈನಲ್ ಕ್ಲೋರೋಸಿಸ್ ಅಂದರೆ ಮಧ್ಯ ಒಂದು ಏನು ನರಗಳಿರ್ತವಲ್ಲ ಎಲೆ ನರಗಳು ಅದು ಹಸಿರಿರ್ತದೆ. ಅದರ ಮಧ್ಯ ನಿಮಗೆ ತಿಳಿ ಹಸಿರು ಅಥವಾ ಪೂರ್ತಿ ಹಳದಿ ಬಣ್ಣದ ಚುಕ್ಕೆಗಳು ಕಾಣಿಸ್ತದೆ. ಇದನ್ನ ನಾವು ಗುರುತಿಸಬಹುದು. ಸೊ ಇದನ್ನ ನಾನು ನಿಮ್ಗೆ ಹೇಳದಂಗೆ ಈ ಯಾವುದು ಸುಣ್ಣ ಆಗ್ಬೋದು ಮೆಗ್ನೀಷಿಯಂ ಆಗ್ಬೋದು, ನಮಗೆ ಮಣ್ಣು ಎಲ್ಲಿ ಉಳಿ ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೋ ಅಲ್ಲಿ ನಾವು ಇಂಥ ಒಂದು ಸಮಸ್ಯೆಗಳನ್ನು ನೋಡಬಹುದು ಹಣ್ಣಿನ ಬೆಳೆಗಳು ಬೆಳೆಯುವಂತದ್ರಲ್ಲಿ. ಸೊ ಇದಕ್ಕೆ ನಾವು ಮೆಗ್ನೀಷಿಯಂ ಸಲ್ಫೇಟ್ ಅಂತೇಳಿ ಒಂದು ರಾಸಾಯನಿಕ ಗೊಬ್ಬರ, ಪೋಷಕಾಂಶ ಅಥವಾ ರಾಸಾಯನಿಕ ಗೊಬ್ಬರ ಸಿಗ್ತದೆ. ಅದನ್ನ ನಾವು ಎಲೆ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಕೂಡ ಇದನ್ನ ನಾವು ನಿರ್ವಹಣೆ ಮಾಡ್ಕೋಬಹುದು. ಅಂದ್ರೆ ಈ ಒಂದು ಕೊರತೆಯ ಲಕ್ಷಣ ನಿವಾರಿಸ್ಕೋಬಹುದು. ಇನ್ನ ಈ ಗಂಧಕ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಗಂಧಕದ ಕೊರತೆ ಲಕ್ಷಣಗಳು ಹೇಗಿರ್ತವೆ ಮತ್ತೆ ಇದರ ಒಂದು ಪಾತ್ರ ಏನು ಅಂತೀರಿ? ಈ ಗಂಧಕ ನಮಗೆ ಎಲ್ಲಿ ಜಾಸ್ತಿ ಬರ್ತದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಮಣ್ಣಿನಲ್ಲಿ ನಾವು ನೋಡಿದಾಗ 50% ಮಣ್ಣು ನಮಗೆ ಗಂಧಕದ ಕೊರತೆ ಆಗಿದೆ. ಇದರಲ್ಲಿ ಹಣ್ಣಿನ ಬೆಳೆಗಳಲ್ಲಿ ಇದು ಅಷ್ಟು ಪ್ರಮುಖ ಪಾತ್ರ ವಹಿಸಿದ ಕೂಡ ಎಣ್ಣೆ ಕಾಳುಗಳು ಅಥವಾ ಒಂದು ಏನು ನಾವು ಬೇಳೆಕಾಳುಗಳಾಗ್ಬೋದು, ಈರುಳ್ಳಿ ಆಗ್ಬೋದು ಅಥವಾ ಮೆಣಸಿನಕಾಯಿ ಆಗ್ಬೋದು, ಅಲ್ಲಿ ಫ್ಲೇವರ್ ಫಂಜೆನ್ಸಿ ಏನ್ ಹೇಳ್ತೀವಿ ಖಾರ ಆಗ್ಬೋದು ಅಂತದಕ್ಕೆ ಪ್ರಮುಖ ಪಾತ್ರ ವಹಿಸ್ತದೆ ಅಥವಾ ಎಣ್ಣೆ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸ್ತದೆ. ಹಣ್ಣುಗಳಲ್ಲಿ ಬಂದಾಗ ನಮ್ಗೆ ರುಚಿ, ಈಗ ಪೊಟ್ಯಾಸಿಯಂ ಏನ್ ಹೇಳ್ತಾ ಇದ್ವಿ ಇದು ಕೂಡ ರುಚಿ ಸ್ಟಾರ್ಟಿಂಗ್ ಅಂದ್ರೆ ನಮ್ಗೆ ಹಣ್ಣು ಹಸಿಯಿಂದ ಒಂದು ಪಕ್ವತೆಗೆ ತಿರುವಾಗ ಈ ಒಂದು ಪೋಷಕಾಂಶ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಇದೇ ಆದರೂ ಕೊರತೆ ಆಗ್ಬಿಟ್ಟ ಅಂತ ಹೇಳಿದ್ರೆ ಚಿಗುರೆಲೆ ಎಲ್ಲ ಬರುತ್ತೆ. ನಾವೇನ್ ಹೇಳ್ತಾ ಇದ್ವಿ ಹಳೆ ಎಲೆ ಅಂತ ಹೇಳ್ತಾ ಇದ್ವಿ, ಇದು ಗಿಡದ ಚಿಗುರು ಎಲ್ಲಿರ್ತದೋ ಅಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಹಳದಿ ಆಗ್ತದೆ. ಅಂದ್ರೆ ಗಿಡದ ಮಧ್ಯ ಒಂದು ನರಗಳು ಕೂಡ ಎಲೆಗಳ ನರಗಳು ಕೂಡ ಜೊತೆಗೆ ಪೂರ್ತಿ ಎಲೆಗಳೆಲ್ಲನು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಹಳದಿ ಬಣ್ಣ ತಿರುಗದಲ್ದರೆ ಮತ್ತೆ ಪುನಃ ಅದು ಕೂಡ ಇಳುವರಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕೊರತೆಗಳನ್ನು ಕಾಣಿಸ್ತದೆ. ಇದು ನಾವು ಎಲ್ಲಿ ನೋಡಬಹುದಪ್ಪ ಅಂತ ಹೇಳಿದ್ರೆ ನಮಗೆ ಈ ಜಿಪ್ಸಮ್ ಅಂತ ನೀವು ಕೇಳಿರ್ತೀರಿ, ಒಂದು ಸಾಯಿಲ್ ಅಮೆಂಡ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದು ಆಲ್ಕಲೈನ್ ಸವಳು ಮತ್ತು ಈ ಒಂದು ಪ್ರದೇಶದಲ್ಲಿ ಏನಾದ್ರು ಸೀಬೆಯಲ್ಲಿ ಅಂತೂ ಬಹಳ ಪ್ರಮುಖವಾಗಿ ನೋಡ್ತಾ ಇರ್ತೀವಿ. ಎಲ್ಲೆಲ್ಲಿ ಕಪ್ಪು ಮಣ್ಣಿದ್ದು ಅಥವಾ ಎಲ್ಲಿ ಸವಳು ಮಣ್ಣು ಇರ್ತದೋ ಅಥವಾ ಆಲ್ಕಲೈನ್ ಮಣ್ಣು ಅಂತ ಹೇಳಿ ಸವಳು ಜವಳು ಅಂತ ಏನು ಹೇಳ್ತೀವಿ ಅಂತ ಮಣ್ಣಿನಲ್ಲಿ ಇಂಥ ಒಂದು ಸಮಸ್ಯೆ ನಾವು ನೋಡ್ತಾ ಇರ್ತೀವಿ. ಗಂಧಕದ ಕೊರತೆ ಇರುತ್ತೆ, ಗಂಧಕದ ಕೊರತೆ ಇರ್ತದೆ ಅಲ್ಲಿ ಕಂಡು ಬರ್ತಾ ಇರ್ತವೆ. ಅದಕ್ಕೆ ನಾವು ರೈತರಿಗೆ ಏನ್ ಹೇಳ್ತೀವಿ, ಅವ್ರು ಯಾವ್ದಾದ್ರು ಒಂದು ಅಲ್ಲಿ ಏನಾದ್ರೂ ತೋಟ ಮಾಡ್ಬೇಕಂದಾಗ ಸೊ ಮಣ್ಣು ಪರೀಕ್ಷೆ ಮಾಡಿ ಅಲ್ಲೆಲ್ಲಿ ಸವಳು ಜಾಸ್ತಿ ಇದ್ದಾಗ ಇಂಥ ಒಂದು ಪೋಷಕಾಂಶಗಳ ಕೊರತೆ ಇದ್ದಾಗ ಜಿಪ್ಸಮ್ ಮಣ್ಣಿಗೆ ಸೇರಿಸಿ ಆನಂತರ ಈ ಒಂದು ಸಮಸ್ಯೆಗಳನ್ನ ನಾವು ನಿವಾರಿಸ್ಕೋಬಹುದು. ಅಂದ್ರೆ ಗಂಧಕವನ್ನ ಅಲ್ಲಿಗೆ ಮಣ್ಣಿಗೆ ಸೇರಿಸಬೇಕಾಗುತ್ತೆ, ಮಣ್ಣಿಗೆ ಜಿಪ್ಸಮ್ ಅನ್ನ ಸೇರಿಸೋದ್ರಿಂದ ಸುಣ್ಣವನ್ನು ಕೊಟ್ಟಂತಾಗತ್ತೆ, ಗಂಧಕವನ್ನು ಕೊಟ್ಟಂಗಾಗ್ತದೆ. ಇನ್ನ ಮುಖ್ಯವಾದ ಇನ್ನೊಂದು ಗುಂಪಿನ ಪೋಷಕಾಂಶಗಳು ಅಂದ್ರೆ ಲಘು ಪೋಷಕಾಂಶಗಳು. ಇವು ಹೆಸರಿಗೆ ಮಾತ್ರ ಲಘು ಪೋಷಕಾಂಶಗಳು, ಆದ್ರೆ ಪಾತ್ರ ಮಾತ್ರ ಹಿರಿದಾದದ್ದು. ಹೌದು, ಖಂಡಿತ ನೀವು ಏನೇ ಹೇಳ್ತಾ ಇದ್ದೀರಿ ಅದು ಬಹಳ ಪ್ರಮುಖ ಪಾತ್ರ. ಅಂದ್ರೆ ನಾವು ಲಘು ಪೋಷಕಾಂಶಗಳು ಅಂತ ಹೇಳಿದ್ರೆ ಇವು ಸಣ್ಣ ಪ್ರಮಾಣದಲ್ಲಿ 1 gram ಅಥವಾ 10 gram ಅಷ್ಟೇ ಪ್ರಮಾಣದಲ್ಲಿ ಕೊಡುವಂತದ್ದು ಒಂದು ಗಿಡಕ್ಕೆ. ಬಟ್ ಇದರ ಪಾತ್ರ ಮಾತ್ರ ಖಂಡಿತ ಎಲ್ಲಾ ಒಂದು ಇಳುವರಿ, ನೀವೇನು ಗಿಡ ಎಲ್ಲಾ ಬೆಳವಣಿಗೆ ಮಾಡಬಹುದು, ಈ ಒಂದು ಪ್ರಮಾಣ ಏನಾದ್ರೂ ಕೊರತೆ ಆದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ಇಳುವರಿ ಬರೋದಿಲ್ಲ, ಇಲ್ಲ ಹೂವ ರಚನೆ ಆಗೋದಿಲ್ಲ, ಇಲ್ಲ ಚಿಗುರೆ ಬರೋದಿಲ್ಲ, ಇಲ್ಲ ಹಣ್ಣು ರಚನೆ ಆದ್ರೆ ಕೂಡ ಹಣ್ಣು ಉದುರೋಗೋದು, ಈ ರೀತಿ ಸುಮಾರು ಸಮಸ್ಯೆಗಳನ್ನ ಈ ಒಂದು ಲಘು ಪೋಷಕಾಂಶಗಳು ಕೊಡ್ತವೆ. ಅದರಲ್ಲಿ ನಾನು ನಿಮ್ಗೆ ಮೊದಲಿಗೆ ಹೇಳಿದೆ ಇದರಲ್ಲಿ ಯಾವುದು ಸತುವು, ತಾಮ್ರ, ಕಬ್ಬಿಣ, ಮ್ಯಾಂಗನೀಸ್, ನಿಕಲ್, ಕೋಬಾಲ್ಟ್, ಬೋರಾನ್, ಮಾಲಿಬ್ಡಿನಮ್. ಈ ಒಂದು 8 ಲಘು ಪೋಷಕಾಂಶಗಳಲ್ಲಿ ಮ್ಯಾಂಗನೀಸ್, ನಿಕಲ್, ಕೋಬಾಲ್ಟ್, ಬೋರಾನ್, ಮಾಲಿಬ್ಡಿನಮ್, ಇವೇನು ಅಂತ ಪ್ರಮಾಣದಲ್ಲಿಲ್ಲ, ಬಟ್ ಅದರಲ್ಲಿ ಬೋರಾನ್ ಮಾತ್ರ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಈ ಹಣ್ಣಿನ ಬೆಳೆಗಳಲ್ಲಿ. ಏನು ಪಾತ್ರ ವಹಿಸುತ್ತೆ ಅಂತೇಳಿ, ಈಗ ಎಲ್ಲಾ ಪೋಷಕಾಂಶಗಳು ಏನಪ್ಪಾ ಅಂತ ಹೇಳಿದ್ರೆ ಗಿಡದಲ್ಲಿ ಯಾವ ರೀತಿ ಈಗ ಏನು ಹೂವ ರಚನೆ ಆಗ್ಬೇಕು ಅಂತ ಹೇಳಿದಾಗ, ಅಥವಾ ಒಂದು ಆಕ್ಸಿಜನ್ ಸಿಂಥಸಿಸ್, ಈಗ ಸತುವೀರ್ ತಗೊಂಡಾಗ ಆಕ್ಸಿಜನ್ ಸಿಂಥಸಿಸ್ ಆಗ್ಬೋದು ಅಂದ್ರೆ ಈ ಸಸ್ಯ ಹಾರ್ಮೋನುಗಳು ಏನೆಲ್ಲ ಉತ್ಪಾದನೆ ಆಗ್ಬೇಕು ಗಿಡದಲ್ಲಿ. ಹಾರ್ಮೋನುಗಳು ಯಾಕಪ್ಪ ಅಂತ ಹೇಳಿದ್ರೆ, ಈ ಹೂವು ಯಾವ ಸಮಯದಲ್ಲಿ ಬಿಡಬೇಕು, ಹಣ್ಣು ಯಾವ ಸಮಯದಲ್ಲಿ ಕಚ್ಚಬೇಕು, ಹಣ್ಣು ಯಾವ ಸಮಯದಲ್ಲಿ ಮಾಗುವಿಕೆ ಆಗ್ಬೇಕು, ಇದು ಎಲ್ಲ ಒಂದು ಏನ್ ಕ್ರಿಯೆಗಳಾಗಬೇಕು, ಹಾರ್ಮೋನುಗಳು ರಚನೆ ಆಗ್ಬೇಕು, ಈ ಒಂದು ಲಘು ಪೋಷಕಾಂಶಗಳ ಪಾತ್ರ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಅದರಲ್ಲೂ ಬೋರಾನ್ದು, ಅದರಲ್ಲಿ ಬೋರಾನ್ ಮತ್ತು ಜಿಂಕ್ ಈ ಹಣ್ಣಿನ ಬೆಳೆಗಳಿಗೆ ಬಂದಾಗ ಇವೆರಡಂತೂ ಬಹಳ ಕಾಳಜಿ ವಹಿಸ್ಬೇಕು ನಾವು. ಯಾಕಂದ್ರೆ ಈಗ ತಾಮ್ರ ಮತ್ತು ಈ ಮಾಲಿಬ್ಡಿನಮ್, ನಿಕಲ್ ಇವೆಲ್ಲಾನು ಏನಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಮಣ್ಣಿನಲ್ಲೇ ಇರ್ತದೆ. ಜೊತೆಗೆ ಸಾವಯವ ಗೊಬ್ಬರ ಸರಿಯಾಗಿ, ಸಾವಯವ ಗೊಬ್ಬರ ಒಂದು ಕೊಟ್ಕೊಂಡು ಹೋದ್ರೆ ಸಾಕಾಗ್ತದೆ. ಬಟ್ ಈ ಜಿಂಕ್ ಮತ್ತೆ ಈ ಬೋರಾನ್ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಯಾವುದೇ ಒಂದು ಹಣ್ಣಿನ ಬಾಳೆ ಆಗ್ಬೋದು ಅಥವಾ ಮಾವು ಆಗ್ಬೋದು, ಸೀಬೆ, ನಿಂಬೆ, ಎಲ್ಲಾ ಇದರಲ್ಲಿ ಪಪ್ಪಾಯ, ಈ ಒಂದು ಪೋಷಕಾಂಶ, ಈ ಒಂದು ಯಾವುದು ಸತುವು ಮತ್ತೆ ಬೋರಾನ್ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಸತುವು ಯಾಕಪ್ಪ ನಮ್ಗೆ ಅಷ್ಟೊಂದು ಸಮಸ್ಯೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಇದು ಉಳಿ ಮಣ್ಣು ಅಂದ್ರೆ ಆಸಿಡ್ ಸಾಯಿಲ್ಸ್ ಎಲ್ಲಿ ಅಂತ ಹೇಳಿ ಎಲ್ಲಿ ಇರ್ತಾವೋ ಅಲ್ಲಿ ನಮಗೆ ಚೆನ್ನಾಗಿ ಮಣ್ಣಿನಲ್ಲಿ ಲಭ್ಯತೆ ಇರ್ತದೆ. ಅದೇ ಏನಾದರೂ pH 7-8 ಅಥವಾ ಏನಾದರೂ ಆದಾಗ ಮಣ್ಣಿನಲ್ಲಿ ಇರುವಂತಹ ಲಭ್ಯತೆಗಳು ಬಹಳ ಕೊರತೆ ಆಗ್ತದೆ. ಇದು ಒಂದು ರೀತಿಯಿಂದ ನಮಗೆ ಬಹಳ ರೊಸಟೈಲ್ ಅಂತೇಳಿ ಒಂದು ಡಿಸೀಸ್ ಕೂಡ ಬರ್ತದೆ. ಏನು ಸತುವೆ ಕೊರತೆ ಆದ್ರೆ ಹಣ್ಣಿನ ಬೆಳೆಗಳಲ್ಲಿ ಕಾಮನ್ ಆಗಿ ರೊಸಟೈಲ್ ಅಂತೇಳಿ ಒಂದು ಡಿಸೀಸ್ ಬರ್ತದೆ. ಸೊ ಇದು ಚಿಗುರಲ್ಲಿ ನಮಗೆ ಕಂಡು ಬರುವಂತದ್ದು. ಫಸ್ಟ್ ಏನಾದ್ರು ಸತುವಿನ ಕೊರತೆ ಆದ್ರೆ, ನಾನು ಹೇಳಿದೆ ನಿಮ್ಗೆ ಆಕ್ಸಿಜನ್ ಸಿಂಥಸಿಸ್ ಅಂತೇಳಿ ಒಂದು ಹಾರ್ಮೋನ್ ಏನ್ ಹೇಳ್ತಾ ಇದ್ವಿ, ಅದು ಜಿಂಕ್ ಗೆ ಬಹಳ ಪ್ರಮುಖ ಪಾತ್ರ. ಅದೇನಾದ್ರೂ ಕೊರತೆ ಆದಲ್ಲಿ, ಸೊ ಅಲ್ಲಿ ಆಕ್ಸಿಜನ್ ಸಿಂಥಸಿಸ್ ಆಗ್ದಂಗೆ ನಿಮ್ಗೆ ಒಂದು ಸ್ಪಾಂಜಿ ಅಂದ್ರೆ ಒಂದು ಲೆದರ್ ಫೀಲಿಂಗ್ ತರ ಬರುತ್ತೆ ಅಂದ್ರೆ ಚಿಗುರು. ಮತ್ತೆ ಈ ಏನಾಗ್ತದೆ, ಎಲೆಗಳು ಹರಡುದಿಲ್ಲ, ಎಲ್ಲ ಒಂದು ಗುಂಚು ಗುಂಚಾಗಿ ಒಂದೇ ಕಡೆ. ಈ ಬಾಳೆಹಲ್ಲಂತೂ ನೀವು ನೋಡ್ತೀರ, ಬಾಳೆ ಮತ್ತೆ ಈ ಸಪೋರ್ಟ್ ಆಗ್ಬೋದು ಅಥವಾ ನಿಂಬೆ ಆಗ್ಬೋದು, ಒಂದೇ ಗುಂಚಲ್ಲಿ ಗುಚ್ಚಲ್ ಗುಚ್ಚಲ್ ತರ ಎಲೆಗಳು ಸ್ಪ್ರೆಡ್ ಆಗದೆ ಹರಡದಂಗೆ ಒಂದೇ ಕಡೆ ಇರ್ತದೆ. ಅದು ಜಿಂಕ್ನ ಒಂದು ಕೊರತೆ ಲಕ್ಷಣಗಳು. ಈ ಬೋರಾಂದು ಕೊರತೆ ಲಕ್ಷಣಗಳು ಅಪ್ಪ ಅಂತ ಹೇಳಿದ್ರೆ, ಈಗ ಸುಣ್ಣದ ನೋಡಿದ್ರೆ ನೀವೇನು ಚಿಗುರು ಒಣಗಿ ಉದುರೋಗುವಂತದ್ದು, ಈ ಫಸ್ಟ್ ಸ್ಟಾರ್ಟಿಂಗ್ ಸಮಯದಲ್ಲಿ ನಾವೇನಾದ್ರೂ ನೋಡ್ಕೊಂಡಾಗ ಬೋರಾನ್ ಏನಾದರೂ ಚಿಗುರಿದಾಗ, ಚಿಗುರಿದ್ದಲ್ಲಿ ಒಣಗೋಗ್ಬಿಡ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೇನಾಗ್ತದೆ, ಹೂವು ಬಿಟ್ಟಾಗ ಹೂವು ಉದುರುವಿಕೆ, ಹೂವನೇ ಫ್ರೂಟ್ ಸೆಟ್ಟೇ ಆಗೋದಿಲ್ಲ, ಫ್ಲವರ್ ಸೆಟ್ಟೇ ಆಗೋದಿಲ್ಲ. ಅಂದ್ರೆ ಬಹಳ ಚೆನ್ನಾಗಿ ಬಂದಿದೆ, ಗ್ರೋತ್ ಬಂದಿದೆ, ಹೂವು ಬಿಡ್ತಾ ಇಲ್ಲ. ಈಗ ಸುಮಾರು ಜನ ನಮಗೂ ರೈತರು ಬಂದಾಗ ಉದುರೋಗ್ತಾ ಇದೆ, ನಿಂಬೆಯಲ್ಲಿ ಕೇಳ್ತಾರೆ ಸರ್ ನಿಂಬೆಯಲ್ಲಿ ನಮ್ಗೆ ಹೂ ಬಿಡ್ತಾ ಇಲ್ಲ ಸರಿಯಾಗಿ, ಉದುರೋಗ್ತಾ ಇದೆ, ಇಲ್ಲ ಹೂ ಬಿಡುತ್ತೆ ಉದುರೋಗುತ್ತೆ, ಇಲ್ಲ ಮಾವಲ್ಲಿ ಏನಾಗುತ್ತೆ, ಇಷ್ಟಿಷ್ಟು ಪೀಚ್ ಸೈಜ್ ಅಂದ್ರೆ ಪೀನಟ್ ಸೈಜ್ ಅಂತ ಹೇಳಿ ಕಡಲೆ ಬೀಜದ ಸೈಜ್ ಅಷ್ಟು ಹಣ್ಣಾಗಿ ಉದುರೋಗುವಂತದ್ದು, ಇಮೆಚೂರ್ ಫ್ರೂಟ್ ಡ್ರಾಪ್ ಅಂತ ಹೇಳ್ತೀವಿ ಈ ಬೋರಾನ್ ಅಲ್ಲಿ. ನೋಡಿ, ಬೋರಾನ್ ನಮಗೆ ಬೇಕಾಗಿರೋದು ಲಘು ಪೋಷಕಾಂಶಗಳು ಕಡಿಮೆ ಪ್ರಮಾಣ, ಬಟ್ ಲಾಸ್ಟ್ ಅಲ್ಲಿ ನಮ್ಗೆ ಇಳುವರಿ ಬರಬೇಕಂದ್ರೆ ಈ ಬೋರಾನ್ ಪ್ರಮುಖ ಪಾತ್ರ ಬಹಳ ಇಂಪಾಕ್ಟ್. ಯಾಕಂದ್ರೆ ನಮ್ಗೆ ಇಳುವರಿ, ನಾವು ಏನೇ ಗಿಡ ಬೆಳವಣಿಗೆ ಆಗಿ ಹೂವ ರಚನೆ ಆಗಿ ಮತ್ತೆ ಅದು ಕಾಯಿ ಕಚ್ಚಿ ಫಸಲು ಸಿಗುವ ಸಂದರ್ಭದಲ್ಲಿ ಈ ಒಂದು ಲಘು ಪೋಷಕಾಂಶಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಇದನ್ನ ನಾವು ಗುರುತಿಸೋದು ಅಂತ ಹೇಳಿದಾಗ, ಬೋರಾಂದು ಯೂಶಲಿ ಬಾಳೆಯಲ್ಲಿ ಏನಾಗ್ತದೆ, ಫ್ರೂಟ್ ಕ್ರಾಕಿಂಗ್ ಅಂದ್ರೆ ಹಣ್ಣು ಸೀಳುವಿಕೆ, ಸೀಳುವಿಕೆ ಅದು ನಾವು ನೋಡ್ಬೋದು. ಅಲ್ಲಿ ಒಂದೆರಡ್ ಮೂರ್ ಕಡೆ ನೋಡಿದಾಗ ಬೋರಾನ್ ಕೊರತೆ ಇದೆ ಅಂತ ಹೇಳಿ ತಿಳ್ಕೊಂಡು ನಾವು ಒಂದು 15 gram 20 gram ಒಂದು ಗಿಡಕ್ಕೆ ಬೋರಾನ್ ಮಣ್ಣಿನಲ್ಲಿ ಸೇರಿಸಬಹುದು. ಇಲ್ಲಾಂದ್ರೆ ಬೋರಾನ್ ಬೋರಾಕ್ಸ್ ಅಂತೇಳಿ ಇದು ಚಿಲ್ಲೆಟೆಡ್ ಬೋರಾನ್ ಅಂತೇಳಿ ಮಾರುಕಟ್ಟೆಯಲ್ಲಿ ಸಿಗ್ತದೆ, ಅದನ್ನ ನಾವು ಸಿಂಪಡಣೆ ಮಾಡಬಹುದು, ಎಲೆ ಮೇಲೆ ಸಿಂಪಡಣೆ ಮಾಡಬಹುದು. ಮತ್ತೆ ಈ ಎಲ್ಲಾ ಪೋಷಕಾಂಶಗಳು ಯಾಕೆ ಪ್ರಮುಖ ಪಾತ್ರ ವಹಿಸ್ತದೆ ಅಂತೇಳಿ, ಈಗ ಹಣ್ಣಿನ ಬೆಳೆಗಳು ಯಾರು ರೈತರು ಬೆಳೀತಾ ಇದ್ದಾರೆ, ಈ ಪೋಷಕಾಂಶಗಳು ಎಲ್ಲ ಇರೋದ್ರಿಂದ ಒಂದೊಂದಾಗಿ ನಾವು ಸಿಂಪಡಣೆ ಮಾಡಬಹುದು. ಈ ಪೋಷಕಾಂಶಗಳ ಮಿಶ್ರಣ ಅಂತೇಳಿ ನಮ್ಗೆ ಮಾರ್ಕೆಟಲ್ಲಿ ಸಿಗ್ತದೆ, ಯಾವ್ದಾದ್ರು ಫ್ರೂಟ್ ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಸ್ ಅಥವಾ ಲಘು ಪೋಷಕಾಂಶಗಳ ಮಿಶ್ರಣ. ಈಗ ಮಾವಿನ ವಿಶೇಷ, ಮಾವಿನ ವಿಶೇಷ ಇದೆ, ಮಾವಿನ ವಿಶೇಷ ನ್ಯೂಟ್ರಿಯೆಂಟ್ ಅಂತಿದೆ, ಮತ್ತೆ ಅದೇ ರೀತಿ ಬಾಳೆ ಸ್ಪೆಷಲ್, ನಿಂಬೆ ಸ್ಪೆಷಲ್ ಅಂತಿದೆ. ಅಂದ್ರೆ ಈ ಒಂದು ಸ್ಪೆಷಲ್ ಫರ್ಟಿಲೈಸರ್ಸ್ ಯಾಕಪ್ಪ ಮಾಡಿದೀವಿ ಅಂತ ಹೇಳಿದ್ರೆ, ರೈತರಿಗೆ ಈ ಎಲ್ಲಾ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಒಟ್ಟಾಗಿ ಸಿಗ್ತವೆ. ಈಗ ಜಿಂಕ್ ಕೊರತೆ ಆಗಿದೆ, ಅದನ್ನ ನಾವು ಗುರುತಿಸೋದು ಅಂದ್ರೆ ಚಿಗುರಲ್ಲಾಗಿದೆ, ಅದನ್ನ ಗುರುತಿಸೋದು ಮತ್ತೆ ಕನ್ಫ್ಯೂಷನ್ ಯಾವ ರೀತಿ ಅವ್ರಿಗೆ ಬೇರೆ ಬೇರೆ ಪೋಷಕಾಂಶಗಳ ಕೊರತೆ ಲಕ್ಷಣ ಗೊತ್ತಾಗುವಂತದ್ದೆಲ್ಲ ಕಷ್ಟ ಆದಾಗ ಮತ್ತೆ ಅವ್ರೇನ್ ಮಾಡಬಹುದು, ಈ ಒಂದು ನಾವು ಏನ್ ಶಿಫಾರಸು ಮಾಡಿರ್ತೀವಿ ಈ ಲಘು ಪೋಷಕಾಂಶಗಳ ಮಿಶ್ರಣ, ಅದನ್ನ ನಾವು ವರ್ಷಕ್ಕೆ 3 times ರೆಗ್ಯುಲರ್ ಆಗಿ ಕೊಟ್ಕೊಂಡ್ ಬರ್ತೇವೆ. ಸಾಧಾರಣವಾಗಿ ಸರಾಸರಿ ಎಷ್ಟು ಗ್ರಾಮ್ ಹಾಕಬೇಕಾಗುತ್ತೆ ಒಂದು ಲೀಟರ್? ಒಂದು ಲೀಟರ್ ಗೆ ನಾವು 4 gram 1 liter ನೀರಿಗೆ ಮಿಶ್ರಣ ಮಾಡಿ ಒಂದ್ ಸ್ವಲ್ಪ ನಿಂಬೆಹಣ್ಣು ರಸವನ್ನ ಹಾಕಬೇಕು, ನಿಂಬೆಹಣ್ಣು ರಸವನ್ನ ಹಾಕಿ ಚೆನ್ನಾಗಿ ಕಲಸಿ 3 hours ಅಂದ್ರೆ ಒಂದು ವೆಜಿಟೇಟಿವ್ ಗ್ರೋತ್ ಅಂದ್ರೆ ಬೆಳವಣಿಗೆ ಅಂತ ಅಂದ್ರೆ ಗಿಡದ ನಮ್ಗೆ ಯಾವಾಗ ಚಿಗುರು ಬರ್ತದೆ ಅನ್ನೋ ಟೈಮಲ್ಲಿ ನಾವು ಕೊಟ್ಟಾಗ, ಮತ್ತೆ ಇನ್ನೊಂದು ಹೂ ಬಿಡುವಕ್ಕೆ ಮುಂಚೆ, ಅಂದ್ರೆ ಹೂವ ಈಗ ಮಾವಲ್ ಅಂತ ಹೇಳಿದ್ರೆ ನಮ್ಗೆ ಈಗ ನವೆಂಬರ್ ಡಿಸೆಂಬರ್ ಹೂ ಬಿಡುತ್ತೆ, ಅದಕ್ಕೆ ನಮ್ ಮುಂಚೆ ಅಂದ್ರೆ ಹೂವ ಇನ್ನೇನು ಸೆಟ್ ಆಗ್ತಾ ಇದೆ ಅಕ್ಟೋಬರ್ ತಿಂಗಳಲ್ಲಿ ಅಥವಾ ನವೆಂಬರ್ ಮೊದಲನೇ ವಾರದಲ್ಲಿ ನಾವು ಸಿಂಪರಣೆ ಮಾಡ್ಕೊಂಡು ನಂತರ ಕಾಯಿ ಕಚ್ಚುತ್ತದೆ. ಅಂದ್ರೆ ನಿಮಗೆ ಒಂದು ಮಾರ್ಬಲ್ ಸೈಜ್ ಗೋಲಿ ಗಾತ್ರದಲ್ಲಿ ಏನ್ ಬರ್ತದೆ ಆ ಸಂದರ್ಭದಲ್ಲಿ ನಾವು ಕೊಡ್ಕೋಬಹುದು. ಅದೇ ರೀತಿ ಬಾಳೆಗೆ ಬಂದಾಗ ಬಾಳೆ ಸ್ಪೆಷಲ್ ಅಂತ ಹೇಳಿ ಬಾಳೆ ನೆಟ್ ಆದ್ಮೇಲೆ ಒಂದು 6 ತಿಂಗಳಿಗೆ ಈ ಬಾಳೆ ಸ್ಪೆಷಲ್ ಸಿಗ್ತದೆ. ಅದು ಅಂದ್ರೆ ಆ ಸಂದರ್ಭದಲ್ಲಿ ಹೂವ ಬಿಡುವಂತದ್ದು ಅಂದ್ರೆ ಇನ್ಫ್ಲೋರೆಸೆನ್ಸ್ ಸ್ಟೇಜ್ ಅಂತ ಹೇಳ್ತೀವಿ, ಆ ಸಂದರ್ಭದಲ್ಲಿ ಕೊಡ್ತೀವಿ. ನಂತರ ಇನ್ನೊಂದು ಒಂದು ಒಂದು 2 ತಿಂಗಳಾದ್ಮೇಲೆ ಒಂದು 8 ತಿಂಗಳ ನಂತರ ಒಂದು 2 ಅಥವಾ 3 ಸ್ಪ್ರೇ ಕೊಟ್ಕೊಂಡ್ರೆ ನಮ್ಗೆ ಇಳುವರಿ ಏನಿಲ್ಲ ಅಂದ್ರೆ ಶೇಕಡ ನಮ್ಗೆ ಒಂದು 10% ಜಾಸ್ತಿ ಆಗುತ್ತೆ. ಈಗ 3 ಟನ್ ತಗೊಂತಿದ್ರೆ 3.3 ಟನ್ ತಗೋಬಹುದು. ಆ ರೀತಿ ಅಂದ್ರೆ ಒಂದು 35 ತಗೊಂಡ್ರೆ ಒಂದು 10% ಒಂದು ಇನ್ನೊಂದು 2 ಟನ್ ಎಕ್ಸ್ಟ್ರಾ ತಗೋಬಹುದು. ಮತ್ತೆ ಹೆಂಗ್ ಸಿಗ್ತದಪ್ಪ ಅಂತ ಕೇಳ್ತಾರೆ ಅಂದ್ರೆ ಈ ಲಘು ಪೋಷಕಾಂಶಗಳು ಅಷ್ಟು ಪಾತ್ರ ವಹಿಸ್ತಾವ ಅಂತ ಹೇಳಿ. ಒಂದು ವೇಳೆ ಏನಾದ್ರೂ ಈ ಪೋಷಕಾಂಶಗಳು ಕೊಡಲಿಲ್ಲ ಅಂತ ಹೇಳಿದ್ರೆ ಮೊದಲೇ ಹೇಳಿದೆ ನಿಮಗೆ ಇದರಲ್ಲಿ ಯಾವೆಲ್ಲ ಪ್ರಾಬ್ಲಮ್ ಈ ಹೂವ ಬಿಡ್ತದೆ, ಹೂವ ಕಡಿಮೆ ಸೆಟ್ ಆಗ್ತದೆ, ಇಲ್ಲಾಂದ್ರೆ ಹೂವ ರಚನೆ ಆಗದೆ ಇರ್ಬೋದು. ಇದು ಈ ಪೋಷಕಾಂಶಗಳು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಕೊಟ್ಟಾಗ ಹೂವದ ರಚನೆ ಕೂಡ ಚೆನ್ನಾಗಿದ್ದು ಜೊತೆಗೆ ಈ ಒಂದು ಹಣ್ಣಿನ ಕಚ್ಚುವಿಕೆ ಅಥವಾ ಹಣ್ಣಿನ ಕಚ್ಚುವಿಕೆಯನ್ನ ಎಲ್ಲಾ ಬೆಳೆಗಳಲ್ಲಿ ಕೂಡ ಚೆನ್ನಾಗಾಗಿದ್ದು ಇಳುವರಿ ಚೆನ್ನಾಗಿ ಬರ್ತದೆ. ರೈತ ಬಾಂಧವರೇ, ತಮಗೆ ಈ ಒಂದು ಹಣ್ಣಿನ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ಅದರ ನಿವಾರಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಅನಿಲ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9743196196. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9743196196. ತುಂಬ ಸಂತೋಷ ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಈ ವಿವಿಧ ಹಣ್ಣಿನ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆಯ ಲಕ್ಷಣಗಳು ಮತ್ತು ನಿವಾರಣೆ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಹಣ್ಣಿನ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಮತ್ತು ನಿವಾರಣೆ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್